ಶಿವಮೊಗ್ಗ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಎಂ ಕಿರಣ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳೋಣ. ಶಿವಮೊಗ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮ ನಿರ್ಭರ್ ಭಾರತ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಡಿಯಲ್ಲಿ, ಇದನ್ನು ಇಂಗ್ಲಿಷಲ್ಲಿ ಪಿಎಂ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂದರೆ PMFME ಅನ್ನೋ ಒಂದು ಮಾತನ್ನ ಕರೀತಾರೆ. ಇದರ ಅಡಿನಲ್ಲಿ ಒಂದು ಜಿಲ್ಲೆಗೆ ಒಂದು ಉತ್ಪನ್ನ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಗೆ ಆಯ್ಕೆಯಾದಂತಹ ಬೆಳೆ ಅನಾನಸ್. ಮೊದಲನೇ ಪ್ರಶ್ನೆ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ, ಈ ಅನಾನಸ್ ಅನ್ನ ಒಂದೊಂದು ಜಿಲ್ಲೆಗೆ ಒಂದೊಂದು ಆಯ್ಕೆ ಮಾಡ್ಕೊಂಡಿದ್ದಾರೆ, ಈ ಶಿವಮೊಗ್ಗ ಜಿಲ್ಲೆಗೆ ಈ ಅನಾನಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋ ಉದ್ದೇಶ ಏನು ಅಂತ? ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 2019 ಏನೋ ಅನಾನಸ್ ಅಂತ, ಏನು ಪೈನಾಪಲ್ ಅಂತ ನಾವೇನು ಹೇಳ್ತೀವಿ, ಅದು ಸಾಕಷ್ಟು ಒಂದು ಪ್ರೊಡಕ್ಷನ್ ಆಗಿತ್ತು, ಉತ್ಪಾದನೆ ಆಗಿತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಇದ್ದಿದ್ದರಿಂದ ಈ ಒಂದು ಏನು ಬೆಳೆಯಲ್ಲಿ ಒಂದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಆಯಿತು ರೈತರುಗಳಿಗೆ, ಬಹಳ ನಷ್ಟವನ್ನು ಹೊಂದಿದ್ರು. ಆ ಸಂದರ್ಭದಲ್ಲಿ ಏನು ಇದನ್ನ ODOP ಅಂತ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಇದು ಬಹಳ ಪೆರಿಷಬಲ್ ಇದೆ, ಅದಕ್ಕೆ ಒಂದು ಮೌಲ್ಯವರ್ಧನೆ ಕೊಟ್ಟು ಅದನ್ನ ಪೆರಿಷಬಲ್ ಇರೋದನ್ನ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಮಾರುಕಟ್ಟೆ ಕಲ್ಪಿಸಿದ್ರೆ ಅದಕ್ಕೆ ಉತ್ತಮವಂತ ಒಂದು ಬೆಲೆ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಈ ಒಂದು ಬೆಳೆಯನ್ನ ನಾವು ಆಯ್ಕೆ ಮಾಡಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಒಂದು ಸಮಿತಿ ಇದೆ. ಈ ಸಮಿತಿಯ ಒಂದು ತೀರ್ಮಾನದಂತೆ ನಮ್ಮ ಜಿಲ್ಲೆಗೆ ಈ ಬೆಳೆಯನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ. ಇದು ಬಹಳ ಮುಖ್ಯವಾಗಿ ಬಹಳ ಪೆರಿಷಬಲ್ ಇರೋದ್ರಿಂದ ಇದನ್ನ ಆದಷ್ಟು ಬೇಗ ಸಂಸ್ಕರಣೆ ಮಾಡಿ, ಯಾಕೆ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಏನು ಸಂಸ್ಕರಣ ಘಟಕಗಳಿದ್ದಾವೆ, ಅವುಗಳಿಗೆ ಒಂದು ಸಪೋರ್ಟರ್ ನೀಡಿ ಹೆಚ್ಚಿನ ಒಂದು ಪ್ರೊಸೆಸಿಂಗ್ ಮಾಡಿ ಅದನ್ನ ಒಂದು ಅವರಿಗೆ ಒಂದು ಸಪೋರ್ಟ್ ನೀಡುವ ಮೂಲಕ ರೈತರಿಗೂ ಸಹಿತ ಆದಾಯ ಸಿಗುತ್ತೆ, ಮತ್ತೆ ಆ ಸಂಸ್ಕರಣ ಘಟಕಗಳಿಗೂ ಸಹಿತ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಬೆಳೆಯನ್ನು ನಮ್ಮ ಜಿಲ್ಲೆಗೆ ತೆಗೆದುಕೊಳ್ಳಲಾಯಿತು. ಬಹಳ ಮುಖ್ಯವಾಗಿ ಏನು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ನಿಯಮಿತಗೊಳಿಸುವಿಕೆ ಯೋಜನೆ, ಇದರ ಬಹಳ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಇದರದ್ದು ಏನು ಜಿಲ್ಲೆಯಲ್ಲಿ ಇರುವಂತಹ ಅತಿ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಿಗಳು, FAO SHG ಗುಂಪುಗಳು, ಇವರುಗಳನ್ನು ಸಹಕಾರಿ ಸಾರಗಳನ್ನು ಸೌಲಭ್ಯಗಳನ್ನು ಪಡೆದು ಹೆಚ್ಚಿಸುವಂತಹ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಕೌಶಲ್ಯ ತರಬೇತಿ, ಉದ್ಯಮಶೀಲನೆ, ಮಾರ್ಕೆಟಿಂಗ್ ನಲ್ಲಿ ಒಂದು ಹೆಚ್ಚಿನ ಬೆಂಬಲ, ಅದೇ ರೀತಿ ಅವರ ಒಂದು ಪ್ರಾಡಕ್ಟ್ ಅನ್ನ ಮತ್ತೆ ಅವರ ಏನು ಇಂಡಸ್ಟ್ರಿ ಉನ್ನತೀಕರಣಕ್ಕೆ ಬೇಕಾದಂತ ಒಂದು ಬಂಡವಾಳ ಹೂಡಿಕೆ. ಸರ್, ಇದು ಒಂದು ನಿಮಿಷ ಸರ್, ಅದಾಯ್ತು. ಈಗ ನೀವು ಪ್ರಾರಂಭದಲ್ಲಿ ಎರಡು ಪದ ಹೇಳಿದ್ರಿ, ಒಂದು ಪೆರಿಷಬಲ್ ಅಂತ ಹೇಳಿದ್ರಿ, ಇನ್ನೊಂದು ಮೌಲ್ಯವರ್ಧನೆ ಅಂತ ಹೇಳಿದ್ರಿ. ಈ ಪೆರಿಷಬಲ್ ಅನ್ನೋದಕ್ಕೆ ಅಂದ್ರೆ ಬಹಳ ಬೇಗ ಹಾಳಾಗುವಂತದ್ದು ಅಂತ ಒಂದು ಅರ್ಥ ಬರುತ್ತೆ. ಹೀಗಿದ್ದಾಗ ರೈತರದ್ದು ಒಂದು ಡಿಮ್ಯಾಂಡ್ ಇದೆ, ಅದನ್ನ ಈ ಕೋಲ್ಡ್ ಸ್ಟೋರೇಜ್ ಗಳ ಮುಖಾಂತರ ಅದನ್ನ ಹೆಚ್ಚಿಗೆ ದಿನ ಬರೋ ಹಾಗೆ ಮಾಡಬಹುದಲ್ವೇ ಅಂತೇಳಿ ಅದನ್ನ ಸರ್ಕಾರದ ವತಿಯಿಂದ ಆ ಒಂದು ಕ್ರಮ ಏನಾರ ಕೈಗೊಂಡಿದೆ ಅಲ್ಲ? ಇದನ್ನ ನೇರವಾಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋದಕ್ಕಿಂತ ಅದನ್ನ ಪ್ರೊಸೆಸ್ ಮಾಡಿ ಅದ ಆ ಉತ್ಪನ್ನವನ್ನು ಕೋಲ್ಡ್ ಸ್ಟೋರ್ ಅಲ್ಲಿ ಇಡೋದ್ರ ಮೂಲಕ ಇನ್ನು ಹೆಚ್ಚಿನ ದಿನಗಳ ಕಾಲ ಇದನ್ನ ಇಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಯಾವ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮಾಡುವ ಸಂದರ್ಭ ಇರುತ್ತೆ ಆ ಟೈಮ್ ಅಲ್ಲಿ ಅದನ್ನ ಮಾರ್ಕೆಟಿಂಗ್ ಬಿಡುವಂತ ಸಂದರ್ಭ ಇರುತ್ತೆ. ಇವನು ಕೋಲ್ಡ್ ಸ್ಟೋರೇಜ್ಗೂ ಸಹಿತ ಇದಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ. ಬಟ್ ಈ ಯೋಜನೆ ಅಡಿಯಲ್ಲಿ ಇಲ್ಲ, ಅದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ, ಕೃಷಿ ಮೂಲಭೂತ ಸೌಕರ್ಯ ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದೇನಪ್ಪಾ ಅಂದ್ರೆ ಚಿಕ್ಕ ಚಿಕ್ಕ ಏನು ಮೈಕ್ರೋಫುಡ್ ಎಂಟರ್ಪ್ರೈಸ್ ಘಟಕಗಳಿದಾವೆ, ಅವುಗಳನ್ನ ನಿಯಮಬದ್ಧಗೊಳಿಸಬೇಕೆ ಅಂದ್ರೆ, ಈಗ ಯಾರೋ ಒಬ್ರು ಅನಾನಸ್ ಅನ್ನ ಪೈನಾಪಲ್ ಜ್ಯೂಸ್ ಅನ್ನ ಮಾಡ್ತಾ ಇರ್ತಾರೆ, ಸಣ್ಣ ಯೂನಿಟ್ ಅನ್ನು ಮಾಡ್ಕೊಂಡಿರ್ತಾರೆ, ಅದನ್ನ ಅವರಿಗೆ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಇರಬಹುದು ಅಥವಾ ಅವರಿಗೆ ಬೇಕಾದಂತ ಒಂದು ಗೋಡಾನ್ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಅದೇ ರೀತಿ ಪ್ರೊಸೆಸ್ ಮಾಡುವಂತ ಒಂದು ಹೊಸ ಒಂದು ಯಂತ್ರೋಪಕರಣಗಳು ಬೇಕಾಗಿರಬಹುದು, ಇವುಗಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಸಬ್ಸಿಡಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮ ಇರುವಂತಹದ್ದು. ಬಹಳ ಮುಖ್ಯವಾಗಿ ಈ ಯೋಜನೆ ಅಡಿಯಲ್ಲಿ ವೈಯಕ್ತಿಕ ಫಲಾನುಭವಿಗಳಿಗೆ up to 10 lakh ಸಹಿತ ಸಬ್ಸಿಡಿ ಸಿಗುವಂತ ಸಾಧ್ಯತೆ ಅಂದ್ರೆ 35% ಅಥವಾ 10 lakh ಮ್ಯಾಕ್ಸಿಮಮ್ ಒಂದು DPR ಆಧಾರದ ಮೇಲೆ ಇವರಿಗೆ ಒಂದು ಸಿಗುವಂತ ಸಾಧ್ಯತೆ ಇರುತ್ತೆ. 10 lakh DPR ಮಾಡಿದ್ರೆ 3.5 lakh ಸಬ್ಸಿಡಿ ಸಿಗುತ್ತೆ, 35%. ಆ ರೀತಿಯಾಗಿ ಸಣ್ಣ ಸಣ್ಣ ಉದ್ಯಮಗಳನ್ನ ಅವರಿಗೆ ಪ್ರೋತ್ಸಾಹ ನೀಡಿ ಅವರು ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಮತ್ತೆ ಅದನ್ನ ಒಂದು ಫಾರ್ಮಲೈಸೇಷನ್ ನಿಯಮಿತಗೊಳಿಸಲಿಕ್ಕೆ ಈ ಒಂದು ಯೋಜನೆಯಲ್ಲಿ ಸಹಕಾರಿಯಾಗುತ್ತೆ. ಇದ್ರ ಜೊತೆಯಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳಿಗೂ ಸಹಿತ 10 lakh ಸಹಿತ ಒಂದು ಗರಿಷ್ಠ ನಿಮಿತಿಯಲ್ಲಿ ಸಬ್ಸಿಡಿ ಸಿಗುವಂತ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ಸ್ವಸಹಾಯ ಸಂಘಗಳು ಯಾರು ಈ ಒಂದು ಸಂಸ್ಕರಣಾ ಘಟಕಗಳನ್ನ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡ್ತಾರೆ ಅಂತವರಿಗೂ ಸಹಿತ ಒಂದು ಷೇರು ಬಂಡವಾಳಗೆ 40,000 ಸಹಿತ ಪ್ರತಿಯೊಬ್ಬರು ಸದಸ್ಯರಿಗೂ ಸಹಿತ ಅಲ್ಲಿ ಕೊಡುವಂತ ವ್ಯವಸ್ಥೆ ಇದೆ. ಅದ್ರ ಜೊತೆಯಲ್ಲಿ ಈಗೇನು ನಾನು ಹೇಳಿದೆ, ವರ್ಗೀಕರಣ, ಶ್ರೇಣೀಕರಣ, ದಾಸ್ತಾನು ಶೇಖರಣೆ, ಫಾರ್ಮ್ ಮತ್ತೆ ಶೀತಲಗ್ರಹ, ಇವುಗಳಿಗೂ ಸಹಿತ ಶೇಕಡ 35% ಸಾಲ ಸಂಪರ್ಕಿತ ಅನುದಾನ ಸಹಿತ ಒದಗಿಸಲಿಕ್ಕೆ ಆಗ್ತಾ ಇದೆ. ಸರ್, ಮೌಲ್ಯವರ್ಧನೆ ಅಂತ ಹೇಳ್ತಾ ಇದ್ದೀರಿ, ಈ ಒಂದು ಪದದ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ. ಈ ಮೌಲ್ಯವರ್ಧನೆ ಅಂತಂದ್ರೆ ಹೇಗೆ ಏನು ಅಂತ? ಈಗ ಉದಾಹರಣೆಯಾಗಿ ಇವಾಗ ಅನಾನಸ್ ಅಲ್ಲಿ ತೆಗೆದುಕೊಂಡ್ರೆ ಅನಾನಸ್ ಅನ್ನು ಹಾಗೆ ಇಟ್ಟರೆ ಅದು ಬೇಗ ಹಾಳಾಗ್ತದೆ, ಅದನ್ನ ಕ್ಯಾಂಡಿ ಅಂತ ಹೇಳ್ತೀವಿ, ಟಿಟ್ಬಿಟ್ಸ್ ಅಂತ ಹೇಳ್ತೀವಿ, ಅದ್ರ ಜೊತೆಯಲ್ಲಿ ಜ್ಯೂಸ್ ಇರ್ಬೋದು, ಅದ್ರ ಸ್ಕ್ವಾಶ್ ಅಂತ ಇರ್ಬೋದು, ಅಂದ್ರೆ ಅದನ್ನೆಲ್ಲ ಜ್ಯೂಸ್ ಅನ್ನ ತೆಗೆದ್ಬಿಟ್ಟು ಅದನ್ನ ಘನೀಕರಿಸಿ ಮತ್ತೆ ಕೆಲವೊಂದು ಡ್ರೈ ಪೈನಾಪಲ್ ಅನ್ನು ಸಹಿತ ಮಾಡ್ತಾ ಇದಾರೆ. ಇವೆಲ್ಲ ಮಾರುಕಟ್ಟೆಯಲ್ಲಿ ಬಹಳ ಒಂದು ಬೇಡಿಕೆ ಇರುವಂತ ಪದಾರ್ಥಗಳು. ಅವುಗಳ ನಮ್ಮ ಏನು ಹಣ್ಣನ್ನು ಉಪಯೋಗಿಸಿಕೊಂಡು ಈ ರೀತಿ ಮೌಲ್ಯವರ್ಧನೆ ಮಾಡಿ ಅದನ್ನ ಮಾರುಕಟ್ಟೆಗೆ ಬಿಡೋದ್ರಿಂದ ಒಂದು ಬೆಳೆದಂತ ಬೆಳೆಗೆ ಉತ್ತಮವಾದ ಒಂದು ದರನೂ ಸಿಗುತ್ತೆ, ಅದ್ರ ಜೊತೆಯಲ್ಲಿ ಹಣ್ಣು ಸಹಿತ ಹಾಳಾಗುದಿಲ್ಲ, ಆ ಬಂದಂತ ಪದಾರ್ಥಗಳನ್ನು ಸಹಿತ ದೀರ್ಘಕಾಲವಾಗಿಟ್ಟು ಅದನ್ನ ಮಾರುಕಟ್ಟೆಗೆ ಬಿಡುವಂತ ವ್ಯವಸ್ಥೆ ಆಗುತ್ತೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ಅವುಗಳು ಬರ್ತಾ ಇರತಕ್ಕಂತಹ ಪ್ರಾಡಕ್ಟ್ ಗಳಿಗೆ ಅಡ್ವರ್ಟೈಸ್ಮೆಂಟ್ ಇರಬಹುದು ಅಥವಾ ಅದಕ್ಕೆ ಅತಿರಂಜಿತವಾದಂತಹ ಮಾತುಗಳಿರಬಹುದು, ಇದೆಲ್ಲದರ ಮಧ್ಯದಲ್ಲಿ ಒಬ್ಬ ರೈತ ಈ ತರದೊಂದು ಸಣ್ಣ ಘಟಕ ಮಾಡಿ ಅದನ್ನ ನಾನು ಮಾರುಕಟ್ಟೆಗೆ ಬಿಡ್ತೀನಿ ಎನ್ನದೇ ಆದ್ರೆ ಆ ಒಂದು ಸ್ವಲ್ಪ ಕಾಲದ ನಂತರ ಅಂದ್ರೆ ದೂರಗಾಮಿ ಪರಿಣಾಮದಲ್ಲಿ ಇದು ಎಷ್ಟು ಮಟ್ಟಿಗೆ ಸಸ್ಟೈನಬಿಲಿಟಿ ಆಗುತ್ತೆ ಅಂತ? ಬಹಳ ಸಸ್ಟೈನಬಲ್ ಆಗುತ್ತೆ, ಯಾಕೆಂದ್ರೆ ಇದು ನಾನು ಒಂದು ಹೇಳ್ತಾ ಇರೋದು ODOP ಅಂತ ಹೇಳೋದು ಅನಾನಸ್. ಇದನ್ನ ಬಿಟ್ಟು ಇನ್ನಿತರ ಯಾವುದೇ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಯಾವುದೇ ಒಂದು ಕೃಷಿ ಉತ್ಪನ್ನ ಸಂಸ್ಕರಣ ಘಟಕಗಳಿಗೂ ಸಹಿತ ಈ ಯೋಜನೆಯಲ್ಲಿ ನಾವು ಸಬ್ಸಿಡಿಯನ್ನು ಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ 6 ತಿಂಗಳ ಒಂದು ವರ್ಷದಿಂದ ಈಗಾಗಲೇ ಒಂದು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಪಿಕಲ್ಸ್, ಈಗ ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಅವರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟು ಅವರಿಗೆ ಸಬ್ಸಿಡಿಯನ್ನು ಸಹಿತ ಕೊಟ್ಟಿದೀವಿ. ನಮ್ಮಲ್ಲಿ RR Pickles ಅಂತ ರಿಪ್ಪನ್ಪೇಟೆಯಲ್ಲಿ ಅವರು ತೆಗೆದುಕೊಂಡಿದ್ದಾರೆ ಈ ಸೌಲಭ್ಯವನ್ನ. ಅವತ್ತು ಅವರು ಈಗ ಅದನ್ನ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಇವತ್ತು RR Pickles ಎಲ್ಲ ಕಡೆ ಸಹಿತ ಬಹಳ ಪ್ರಚಲಿತದಲ್ಲಿದೆ. ಅಂದ್ರೆ ಇರುವಂತ ಸಂಸ್ಕರಣೆಗಳನ್ನು ಸಹಿತ ಎಕ್ಸ್ಪಾಂಡ್ ಮಾಡಲಿಕ್ಕೂ ಸಹಿತ ಈ ಯೋಜನೆಯಲ್ಲಿ 10 ಲಕ್ಷವರೆಗೂ ಸಹಿತ ಸಹಾಯಧನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಹೊಸ ಘಟಕ ಮಾಡಬೇಕಾದ್ರೆ ಮಾತ್ರ ಅನಾನಸ್ ಅಲ್ಲಿ ಮಾಡಬೇಕಾಗ್ತದೆ. ಈ 10 ಲಕ್ಷ ತಗೊಳ್ತಾರೆ ಮಾಡ್ತಾರೆ ಎಲ್ಲ ಸರಿಯೇ, ಈಗ ನಿಜವಾಗಿ ಒಬ್ಬ ರೈತ ನಾನ್ ಬರೀ ಅನಾನಸ್ ಮಾತ್ರ ಬೆಳಿತೀನಿ, ಮುಂದಿಂದು ನನಗೆ ಅದನ್ನ ಮಾರಾಟ ಮಾಡಿಬಿಡ್ತೀನಿ, ನನಗೆ ಇಂಡಸ್ಟ್ರಿನಲ್ಲಿ ಆಸಕ್ತಿ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಅಲ್ಲ, ಇದು ಇಂಡಿವಿಜುವಲ್ ರೈತರಿಗಿಂತ ಇಂಪಾರ್ಟೆಂಟ್. ಬೆಳೆದಂತ ರೈತರುಗಳಿಗೆ ಒಂದು ಸಪೋರ್ಟಿವ್ ಆಗಿ ಅಲ್ಲಿ ಬೆಳೆದಂತ ಬೆಳೆಯನ್ನ ಅಲ್ಲೇ ಅದನ್ನ ಸಂಸ್ಕರಣೆ ಮಾಡಿ ಮಾರುಕಟ್ಟೆ ಬಿಟ್ಟಾಗ ಅವ್ರು ಬೆಳೆದಂತ ಬೆಳೆಗೆ ಒಂದು ಬೆಲೆನೂ ಸಿಗುತ್ತೆ ಮತ್ತೆ ಅದು ಹಾಳಾಗೋದಿಲ್ಲ. ಅಂದ್ರೆ ನಾವು ನೋಡ್ತಾ ಇರ್ತೀವಲ್ಲ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಬೆಲೆ ಸಿಗಲಿಲ್ಲ ಅಂತ ಹೇಳಿ ರಸ್ತೆಗೆ ಚೆಲ್ಲುವಂತದ್ದು ಇದೆಲ್ಲ ಬ್ಯಾಡ್ರಪ್ಪ. ಸೊ ಇದನ್ನ ಒಂದು ಗುಂಪಾಗಿ ಒಂದು ಇದು ಘಟಕದ ಮುಖಾಂತರ ಮಾಡಿ ಅದೊಂದು ಪ್ರಾಡಕ್ಟ್ ತರ ಮಾಡಿ ಬಿಟ್ಟಾಗ ಅದಕ್ಕೆ ಹೆಚ್ಚಿನ ಲಾಭ ನಿಮಗೆ ಸಿಗತ್ತೆ ಅನ್ನೋ ಒಂದು ಮಾತು. ಆಯ್ ಸರ್, ಈ ಒಂದು ನನಗೆ ಆಸಕ್ತಿ ಇದೆ, ಅರ್ಜಿ ಸಲ್ಲಿಸಬೇಕು, ಇದನ್ನ ಹೇಗೆ ಈ ಕ್ರಮ ಹೇಗೆ? ಈಗ ಇದಕ್ಕೆ ಒಂದು ಈಗ ಪೋರ್ಟಲ್ ಅನ್ನು ಸಹಿತ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಮಾಡಿದ್ದಾರೆ, ಅದು PMFME.MOFPI.GOV.in ಅನ್ನೋ ಒಂದು ಪೋರ್ಟಲ್ ಅನ್ನು ಮಾಡಿದ್ದಾರೆ. ಪೋರ್ಟಲ್ ಅಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ DRPs ಅಂತ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಅವರು ಸಹಿತ ಇದಕ್ಕೆ ಹೆಲ್ಪ್ ಮಾಡ್ತಾರೆ, ಈವನ್ DPR ಪ್ರಿಪರೇಷನ್ಸ್ ಇರ್ಬೋದು, ಈವನ್ ಸಾಲ ಸೌಲಭ್ಯ ಸಿಗುವವರೆಗೂ ಸಹಿತ ಅವರು ಅವರಿಗೆ ಸಹಾಯನ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಈಗಾಗಲೇ ಏನು ನೋಡಲ್ ಏಜೆನ್ಸಿ, ನಮ್ಮ ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ. ಈಗ ಜಿಲ್ಲೆಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ 3 ಜನ ಇದ್ದಾರೆ ನಮ್ಮಲ್ಲಿ, ಶ್ರೀ ಲಕ್ಷ್ಮೀನಾರಾಯಣ ಅಂತ ಹೇಳಿ, ಜಯರಾಮ್ ಭಟ್ ಅಂತ ಹೇಳಿ, ಮತ್ತೆ ವಾಣಿಶ್ರೀ ಸಾಗರ್ ಅಂತ. ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಕೃಷಿ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿದ್ರಾಗುತ್ತೆ, ತೋಟಗಾರಿಕೆ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿದ್ರಾಗುತ್ತೆ, ಇಲ್ಲಾ ಸಂಬಂಧಪಟ್ಟಂತ ಬ್ಯಾಂಕ್ ಗಳನ್ನು ಸಹಿತ ಕಾಂಟ್ಯಾಕ್ಟ್ ಮಾಡಿದಲ್ಲಿ ಅವರು ಈ ಒಂದು ನಮ್ಮ ಏನು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಒಂದು ಅಡ್ರೆಸ್ ಅನ್ನು ಕೊಡ್ತಾರೆ. ನಿಮ್ಗೆ ಯಾವುದೇ ಪ್ರಿಪರೇಷನ್ ಆಫ್ DPR ಇರ್ಬೋದು, ವಿಸ್ತೃತ ಯೋಜನಾ ವರದಿ ಇರ್ಬೋದು, ಅವ್ರು ಯಾವ ರೀತಿ ಹಾಕ್ಬೇಕು, ಆ ಪೋರ್ಟಲ್ ಯಾವ ರೀತಿ ಎಂಟ್ರಿ ಮಾಡಬೇಕು, ಎಲ್ಲದಕ್ಕೂ ಸಹಿತ ಇವ್ರು ಸಹಾಯ ಮಾಡ್ತಾರೆ. ಇದ್ರ ಜೊತೆಲಿ ಲೋನ್ ಸ್ಯಾಂಕ್ಷನ್ ವರೆಗೂ ಸಹಿತ ಇವರು ಸಹಾಯವನ್ನು ಮಾಡ್ತಾರೆ. ಸೊ ಹಾಗಾಗಿ ಲೋನ್ ಅನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ. ಸೊ ಹಾಗಾಗಿ ಇವರೆಲ್ಲದೂ ಹೆಲ್ಪ್ ಮಾಡೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 56 ಅಪ್ಲಿಕೇಶನ್ಸ್ ಜಿಲ್ಲೆಯಲ್ಲಿ ಅಪ್ಲೋಡ್ ಆಗಿದೆ. ಅದರಲ್ಲಿ 7 ಜನ ಏನು ಎಂಟರ್ಪ್ರೈನರ್ಸ್ ಅಂತ ನಾವು ಹೇಳ್ತೀವಿ, ಉದ್ದಿಮೆದಾರರಿಗೆ, ಸಣ್ಣ ಉದ್ದಿಮೆದಾರರಿಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಬ್ಯಾಂಕ್ಗಳಲ್ಲಿ, ಇನ್ನೂ 20 ಒಂದು ಪರಿಶೀಲನೆಯಲ್ಲಿದೆ. ಸೊ ಹಾಗಾಗಿ ಆಸಕ್ತ ರೈತರಿರ್ಬೋದು, FPOs ಇರ್ಬೋದು, ಸ್ವಸಹಾಯ ಸಂಘಗಳಿರ್ಬೋದು ಸಹಿತ ಈ ಸಂಪನ್ಮೂಲ ವ್ಯಕ್ತಿಗಳನ್ನ ಒಂದು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಅವರು ಅವ್ರಿಗೆ ಬೇಕಾದಂತ ಎಲ್ಲಾ ಸಹಾಯವನ್ನು ನೀಡ್ತಾರೆ. ಅಪ್ ಟು ಲೋನ್ ಸ್ಯಾಂಕ್ಷನ್ ವರೆಗೂ ಸಹಿತ ಅವರಿಗೆ ಒಂದು ಸಹಾಯವನ್ನು ಮಾಡ್ತಾರೆ. ಯಾಕೆಂದ್ರೆ ಈ ಸಂಪನ್ಮೂಲ ವ್ಯಕ್ತಿಗಳು ಸಹಿತ ಒಂದು ಲೋನ್ ಸ್ಯಾಂಕ್ಷನ್ ಆದ್ರೆ ಅವರಿಗೆ ಒಂದು 20,000 ಅವರಿಗೆ ಒಂದು ಆನರೋರಿಯಂ ಕೊಡುವಂತ ಒಂದು ಯೋಜನೆ ಸಹಿತ ಇರಲಿದೆ. ಸಾಮಾನ್ಯವಾಗಿ ನಾವು ನೋಡಬೇಕಾದ್ರೆ ಸಾಗರ ಬಿಟ್ಟು ಜೋಗದ ಕಡೆ ಹೋದಾಗ ರಸ್ತೆ ಬದಿನಲ್ಲಿ ಅನಾನಸ್ ಇಟ್ಕೊಂಡಿರೋದನ್ನ ಹೆಚ್ಚಿನ ಭಾಗದಲ್ಲಿ ಕಾಣ್ತೇವೆ. ಶಿವಮೊಗ್ಗ ಜಿಲ್ಲೆಯ ಬೇರೆ ಪ್ರದೇಶಗಳಲ್ಲಿ ಇದು ಕಾಣೋದಿಲ್ಲ. ಅಂದ್ರೆ ಈಗ ಈ ಒಂದು ಸಿಸ್ಟಮ್ ಬಂದ ಮೇಲೆ ಬೇರೆ ಕಡೆನೂ ಬೆಳೀತಾ ಇದ್ದಾರೆ ಅಥವಾ ಅಲ್ಲೇ ಹೆಚ್ಚಿನ ಬೆಳೆ ಉತ್ಪಾದನೆ ಆಗ್ತಾ ಇದೆಯಾ? ಜಿಲ್ಲೆ ನಮಗೆ ಅನಾನಸು ಓಡಿಯೋಪಿ ತೆಗೆದುಕೊಂಡಾಗ ಅನಾನಸು ನಮಗೆ ಓನ್ಲಿ ಸೊರಬ ಸಾಗರ ಮತ್ತೆ ಶಿಕಾರಿ ಕೆಲವೊಂದು ಭಾಗದಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮ್ಮಲ್ಲಿರುವಂತಹ 3,000 ಹೆಕ್ಟೇರ್ ಅಲ್ಲಿ ಇದನ್ನು ಬೆಳೀತಾ ಇರಬಹುದು. ಆದ್ರೆ ಬೆಳೆಯ ಒಂದು ಏನು ಪ್ರಮಾಣ ಇದೆ ಜಾಸ್ತಿ ಇದೆ. ಇದೆಲ್ಲದೂ ಸಹಿತ ನೇರವಾಗಿ ದೆಹಲಿ ಮತ್ತಿನ ಉತ್ತರ ಭಾರತಗಳಿಗೆ ಜ್ಯೂಸಿಗೆ ಹೋಗ್ತಾ ಇರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಒಂದು ಗ್ಲಟ್ ಆದಾಗಲಿ ಅಥವಾ ಯಾವ್ದು ಟ್ರಾನ್ಸ್ಪೋರ್ಟೇಶನ್ ಸಂಬಂಧ ಆದ ಸಂದರ್ಭದಲ್ಲಿ ಇವರು ಸರ್ಕಾರದಲ್ಲಿ ಹಾರ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ಅಲ್ಲೇ ಒಂದು ಕೊಳತು ಹೋಗುವಂತ ಸಾಧ್ಯತೆ ಇರ್ತದೆ. ಸೊ ಬೆಳೆ ಕ್ಷೇತ್ರ ಹೆಚ್ಚೇನೋ ಆಗ್ತಾ ಇದೆ. ಈ ಲಾಸ್ಟ್ 2 ಇಯರ್ಸ್ ಇಂದ ಸ್ವಲ್ಪ ಏನು ಕೋವಿಡ್ ಇಂದಾಗಿ ಸ್ವಲ್ಪ ಕಡಿಮೆ ಇತ್ತು, ಬಟ್ ಕ್ಷೇತ್ರ ಅಷ್ಟೇ ಇದೆ. ಬಟ್ ಅದನ್ನು ಮೌಲ್ಯವರ್ಧನೆ ಮಾಡಿದಾಗ ಅವರಿಗೂ ಒಂದು ಇಳುವರಿ ದರ ಸಿಗುವಂತ ಸಾಧ್ಯತೆ ಇದೆ. ಇದಕ್ಕೆ ಅರ್ಹತಾ ಮಾನದಂಡಗಳು ಅಂತ ಹೇಳಿದ್ರೆ ಏನೇನಿರುತ್ತೆ? ಇದಕ್ಕೆ ಬಹಳ ಮುಖ್ಯವಾಗಿ ಅರ್ಹತಾ ಮಾನದಂಡ ಹೊಸದಾಗಿ ಮಾಡೋದಿದ್ರೆ ಒಂದು 18 ವರ್ಷದ ಮೇಲ್ಪಟ್ಟಿರ್ಬೇಕು ಅರ್ಜಿದಾರ, 8ನೇ ಕ್ಲಾಸ್ವರೆಗೆ ಓದಿರ್ಬೇಕು. ಇದ್ರ ಜೊತೆಯಲ್ಲಿ ಆ ಭೂಮಿಯ ಮಾಲೀಕತ್ವವನ್ನು ಹೊಂದಿರಬೇಕು ಮತ್ತೆ ಅವನು 10% ಸ್ವಂತ ಬಂಡವಾಳ ಹೂಡುವಂತ ಒಂದು ಶಕ್ತಿಯನ್ನು ಹೊಂದಿರಬೇಕು. ಅಂದ್ರೆ ಬೇರೆ ಯಾರ್ದೋ ಜಮೀನ್ ತಗೊಂಡ ಲೀಸಿಗ್ ತಗೊಂಡಿದ್ದೀನಿ ಆ ತರದಕ್ಕೆ ಅವಕಾಶ ಇಲ್ಲ. ಹೌದು. ಬಟ್ ಅಟ್ ಲೀಸ್ಟ್ ಒಂದು 10% ಅವನು ಒಂದು ಇನ್ವೆಸ್ಟ್ ಮಾಡುವಂತ ಒಂದು ಶಕ್ತಿ ಇರಬೇಕಾಗುತ್ತೆ. ಅಂತ ಎಲ್ಲರೂ ಸಹಿತ ಇದರಲ್ಲಿ ಒಂದು ಭಾಗವಹಿಸಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ಎಕ್ಸಿಸ್ಟಿಂಗ್ ನಾವು ಹೇಳಿ ಸ್ಪೈಸ್ ಏನು ಯಾವುದೇ ಸಂಸ್ಕರಣ ಘಟಕಗಳಂದ್ರೆ ಪಿಕಲ್ ಮೇಕಿಂಗ್ ಇರಬಹುದು, ಉಪ್ಪಿನಕಾಯಿ ಮಾಡುವಂತದ್ದು ಇರಬಹುದು, ಬೇಕರಿ ಐಟಮ್ಸ್ ಮಾಡೋದಿರಬಹುದು, ಸ್ಪೈಸಸ್ ಅಂದ್ರೆ ಈಗ ನಮ್ಮ ಜಿಂಜರ್ ಪೇಸ್ಟ್ಗಳು ಅದ್ರ ಜೊತೆಯಲ್ಲಿ ಕಾಳ್ಮೆಣ್ಸ್ ಇರಬಹುದು, ಇನ್ನಿತರ ಏನು ನಮ್ಮ ಸಾಂಬಾರ ಪದಾರ್ಥಗಳನ್ನ ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡುವಂತ ಯಾವ್ದು ಉದ್ಯಮಗಳು ಹಾಲಿ ಇದ್ರೆ ಚಿಕ್ಕ ಪುಟ್ಟವು ಅವರು ಸಹಿತ ಈ ಒಂದು ಯೋಜನೆ ಅಡಿಯಲ್ಲಿ. ಸರ್, ಮದುವೆ ಮನೆಯಲ್ಲಿ ಅನಾನಸ್ ಗೊಜ್ಜು ಅಂತ ಹೇಳಿದ್ರೆ ಈ ಕಂಪಲ್ಸರಿ ಅನ್ನೋ ರೀತಿನಲ್ಲಿ ಆಗೋಗಿದೆ. ಹೌದು. ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ ಒಂದೆರಡು ಉದ್ಯಮದಾರರು ಇವತ್ತು ಅನಾನಸ್ ವೈನ್ ಮಾಡ್ಲಿಕ್ಕೂ ಸಹಿತ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇನ್ನು ಅವರು ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಯಾಕೆಂದ್ರೆ ಜಮೀನು ಸ್ವಲ್ಪ ಎನ್ಎ ಲ್ಯಾಂಡ್ ಆಗಿಲ್ಲ ಅನ್ನೋದಕ್ಕೋಸ್ಕರ ಇನ್ನು ಅವ್ರದ್ದು ಲೋನ್ ಸ್ಯಾಂಕ್ಷನ್ ಆಗಿಲ್ಲ. ಹೀಗಾಗಿ ಇವತ್ತು ಸಾಗರ ಭಾಗದಲ್ಲಿ ಮತ್ತೆ ಶಿವಮೊಗ್ಗ ಭಾಗದಲ್ಲಿ ಇವತ್ತು ಸಾಕಷ್ಟು ಈ ಅನಾನಸ್ ಪ್ರೊಸೆಸಿಂಗ್ಗೆ ಸಾಕಷ್ಟು ಫಲಾನುಭವಿಗಳು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇದ್ರ ಜೊತೆಯಲ್ಲಿ ಈಗ ಏನು ಶುಗರ್ ಕೇನ್ ಜೋನಿ ಬೆಲ್ಲ ಮಾಡುವಂತ ಏನು ಉದ್ಯಮೆದಾರರಿದ್ದಾರೆ ಅವರು ಸಹಿತ ಈ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅವರ ಒಂದು ಜೋನಿ ಬೆಲ್ಲದ ಘಟಕವನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬ್ರ್ಯಾಂಡಿಂಗ್ ಮಾಡಬಹುದು, ಮಾರ್ಕೆಟಿಂಗ್ ಮಾಡಬಹುದು, ಎಲ್ಲದಕ್ಕೂ ಸಹಿತ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಸಹಾಯಧನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ನೀವು ಆಡೋ ಮಾತುಗಳನ್ನು ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಅನಾನಸ್ ಬೆಳೆ ಅನ್ನೋದು ಒಂದು ಒಳ್ಳೆ ರೂಪ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಅದು ಹೆಚ್ಚಿನ ಒಂದು ಬ್ರ್ಯಾಂಡ್ ಆಗಿ ಅಂದ್ರೆ ಈ ಜಿಲ್ಲೆದೇ ಯಾವ್ದೋ ಒಂದು ಬ್ರ್ಯಾಂಡ್ ಆಗಿ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಮಾಡುತ್ತಾ? ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕೆಂದ್ರೆ ಈ ಅನಾನಸ್ ಯಾವಾಗ ಮಾರುಕಟ್ಟೆ ಹೇಗಿರುತ್ತೆ ಗೊತ್ತಿಲ್ಲ. ಬಟ್ ನಮಗೆ ಒಂದು ಸಂಸ್ಕರಣ ಘಟಕಗಳಿದ್ದು ಸಂಸ್ಕರಣೆ ಮಾಡಿ ಇಟ್ಕೊಂಡಾಗ ಅದು ಯಾವ ಬೇಕಾದ್ರೆ ಮಾರ್ಕೆಟ್ಗೆ ಬಿಡುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಅನಾನಸ್ ಪದಾರ್ಥಗಳು ಹೆಚ್ಚಿನ ಒಂದು ಬರಬಹುದು. ಇವತ್ತು ಅನಾನಸ್ ಮೂಲಕ ಇವನ್ ಯೋಗರ್ಟ್ಸ್ ಮಾಡ್ಲಿಕ್ಕೂ ಸಹಿತ ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉದ್ದಿಮೆದಾರರು ಸಣ್ಣ ಉದ್ದಿಮೆದಾರರು ಇವತ್ತು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಉಪ ಉತ್ಪನ್ನಗಳ ಬಗ್ಗೆ ಇವತ್ತು ಸಂಶೋಧನೆ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಇವತ್ತು ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಸಹಿತ ಈ ಯೋಜನೆ ಅಡಿಯಲ್ಲಿ ಇವತ್ತು ಇರುವಕ್ಕಿಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಮಾಡಿದ್ದಾರೆ. ಅಂದ್ರೆ ಯಾರು ರೈತರು ತಾವು ಬೆಳೆದಂತ ಅನಾನಸನ್ನ ಅಲ್ಲಿ ಹೋಗಿ ಪ್ರೊಸೆಸ್ ಮಾಡಿ ಮಾಡ್ಕೊಳ್ಳಿಕ್ಕೆ ಸಹಿತ ಈ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದವರು ಅದಕ್ಕೆ ಫೆಸಿಲಿಟೀಸ್ ಮಾಡಿಕೊಡ್ತಾರೆ. ಈ FPOಗಳು ಇದರಲ್ಲಿ ಇನ್ವಾಲ್ವ್ ಆದ್ರೆ ಅದಕ್ಕೆ ಹೇಗೆ ಅದು ಅವರು ಹೇಗೆ ತೊಡಗಿಸ್ಕೋಬೇಕು? FPOಗಳು ಸಹಿತ ಈ 1 ಕೋಟಿವರೆಗೆ ವಾರ್ಷಿಕ ವಹಿವಾಟು ಮಾಡುವಂತ FPOಗಳು ಈ ಯೋಜನೆ ಅಡಿಯಲ್ಲಿ ಬೇಕಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಇರಬಹುದು, ಮೆಷಿನರೀಸ್ ಇರಬಹುದು, ಕೋಲ್ಡ್ ಸ್ಟೋರೇಜಸ್ ಇರಬಹುದು, ಗೋಡೌನ್ಸ್ ಇರಬಹುದು, ಎಲ್ಲವನ್ನೂ ಸಹಿತ ಮಾಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಯೋಜನೆ ಅಡಿಯಲ್ಲಿ. ಅವರಿಗೂ ಸಹಿತ ಈ ಒಂದು ಸಬ್ಸಿಡಿ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಪ್ರೊಸೆಸಿಂಗ್ ಯೂನಿಟ್ಗೆ 10 ಲ್ಯಾಕ್ಸ್ ಇದೆ, ಬ್ರ್ಯಾಂಡಿಂಗ್ 50% ಇದೆ, ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಬೇಸ್ಡ್ ಆನ್ ದರ್ DPR. ಸೊ ಹಾಗಾಗಿ FPO ಸಹಿತ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸರ್, ಮೊನ್ನೆ ಪೇಪರ್ ಅಲ್ಲಿ ಓದ್ತಾ ಇದ್ದೆ, ಕೃಷಿ ಇಲಾಖೆನವರು ಇದು ನನಗೆ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳಿ ಬ್ಯಾಂಕಿಗೆ ರೆಫರ್ ಮಾಡ್ತಾರೆ. ಬ್ಯಾಂಕ್ ಅಧಿಕಾರಿಗಳು ಆ ಮಟ್ಟದಲ್ಲಿ ಸ್ಪಂದನೆ ನೀಡ್ತಾ ಇಲ್ಲ ಈ ಲೋನ್ ಸ್ಯಾಂಕ್ಷನ್ ಸಂದರ್ಭದಲ್ಲಿ ಅಂತ. ಹೀಗಾಗಿ ಇದಕ್ಕೊಂದು ಚೆಕ್ ಮೇಟ್ ಏನಾರ ಇಡ್ಲಿಕ್ಕೆ ಸಾಧ್ಯ ಆಗತ್ತ? ಅಲ್ಲ, ಇಲ್ಲಿ 2 ರೀಸನ್ಸ್ ಇಂದ ಬ್ಯಾಂಕ್ ಗಳಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ. ಒಂದು ಸಿಬಿಲ್ ಸ್ಕೋರ್ ಅಂತ, ಎರಡನೇದು ಏನು ಈ ಭೂಮಿಯ ಮಾಲೀಕತ್ವ, ಎರಡು ರೀಸನ್ ಇಂದಾಗಿ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಏನು ಸಿಬಿಲ್ ಸ್ಕೋರ್ಸ್ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಆದ್ರೆ ಈ ಭೂಮಿಯ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಈ ಯೋಜನೆಯಲ್ಲಿ ಬರುವಂತ ಏನು ತಮ್ಮ ಹೊಲದಲ್ಲೇ ಮಾಡುವಂತ ರೈತರುಗಳು ಏನಿರ್ತಾರೆ ಅವರುಗಳಿಗೆ ಒಂದು ಎಕ್ಸೆಂಪ್ಷನ್ಸ್ ಕೊಡಬೇಕು ಅನ್ನೋದಕ್ಕೋಸ್ಕರ ಸರ್ಕಾರ ಮಟ್ಟದಲ್ಲಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದೇನಾದರೂ ಚರ್ಚೆಯಾಗಿ ಅವ್ರ ರಿಲ್ಯಾಕ್ಸೇಷನ್ ಸಿಕ್ಕರೆ ಬಹುಶಃ ನಮ್ಮ ಈ ರೈತರುಗಳಿಗೆ ಹೆಲ್ಪ್ ಆಗ್ತದೆ. ಇನ್ನೊಂದು ಸರ್, ಈ ರೈತರುಗಳಿಗೆ ಗುಂಪಲ್ಲಿರ್ತಾರೆ, ಇಂಡಿವಿಜುವಲ್ ಆಗಿರ್ತಾರೆ, ಆಸಕ್ತಿ ಇರುತ್ತೆ, ಆದರೆ ಅವರಿಗೆ ತರಬೇತಿ ಅನ್ನೋದು ಇರೋದಿಲ್ಲ ಆ ಸಂದರ್ಭದಲ್ಲಿ. ಅಂಥ ಒಂದು ಇದಕ್ಕೆ ಹೇಗೆ ಅವರಿಗೆ ತರಬೇತಿಗಳನ್ನು ಆಯೋಜನೆ ಮಾಡ್ತೀರಾ ನೀವಾಗ್ಲಿ ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಕೃಷಿ ವಿಶ್ವವಿದ್ಯಾಲಯಗಳಾಗಲಿ? ಈ ಯೋಜನೆಯಲ್ಲಿ ಬರುವಂತ ಏನು ಆಸಕ್ತ ಏನು ರೈತರಿರ್ಬೋದು, ಉದ್ದಿಮೆದಾರರಿರ್ಬೋದು, ಅವರುಗಳಿಗೆ ಇವತ್ತು ನಮ್ಮ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಅಲ್ಲಿಗೆ ತರಬೇತಿ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. ಇದ್ರ ಜೊತೆಯಲ್ಲಿ CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಸಹಿತ ಈ ಒಂದು ಆಸಕ್ತ ರೈತರಿರ್ಬೋದು, FPOs ಇರ್ಬೋದು ಅಥವಾ ಉದ್ದಿಮೆದಾರರಿಗೆ ತರಬೇತಿ ಕೊಡಲಿಕ್ಕೆ ಬ್ಯಾಚ್ ವೈಸ್ ಲಾಸ್ಟ್ ಇಯರ್ ಕೊಟ್ಟಿದ್ರು, ಯೋಜನೆ ಕೊಡಲಿಕ್ಕೆ ಒಂದು ಪ್ಲಾನ್ ಹಾಕೊಂಡಿದ್ದಾರೆ. ಒಂದು ಕಾಲದಲ್ಲಿ ನಂದಿನಿ ಅಂತ ಹೇಳಿದ್ರೆ ಬರೀ ಹಾಲು ಒಂದೇ ಇತ್ತು, ಈಗ ಅವರು ಮೈಸೂರು ಪಾಕು ಮಾಡ್ತಾ ಇದಾರೆ, ಪೇಡಾನೂ ಮಾಡ್ತಾ ಇದಾರೆ, ಹಲ್ವಾನು ಮಾಡ್ತಾ ಇದಾರೆ, ಹೀಗೆ ಹೊಸ ಹೊಸ ಪ್ರಾಡಕ್ಟ್ ಗಳನ್ನು ಮಾಡಿ. ಸೊ ನನಗಲ್ಲೇ ಅನ್ಸತ್ತೆ ಅಂತಂದ್ರೆ ನೀವು ಹೇಳೋ ಒಂದು ಸ್ಕೀಮು ಮತ್ತೆ ಸರ್ಕಾರದ ಯೋಜನೆ ಪ್ರಕಾರ ಎಲ್ಲೋ ಒಂದ್ ಕಡೆ ಈ ಅನಾನಸ್ ಅನ್ನೋದು ಬಹಳ ವಿಸ್ತೃತ ರೂಪವನ್ನ ತಾಳಿ ಹೆಚ್ಚಿನ ಜನ ಈ ಬ್ರ್ಯಾಂಡಿಂಗ್ ಮೂಲಕ ಮತ್ತೆ ಮೌಲ್ಯವರ್ಧನೆ ಮೂಲಕ ಹೆಚ್ಚಿನ ಲಾಭ ಗಳಿಸ್ತಾರೆ ಮತ್ತೆ ರೈತರಿಗೆ ಇದರಿಂದ ಹೆಚ್ಚಿನ ಸಹಾಯ ಆಗತ್ತೆ ಮತ್ತೆ ಲಾಭವೂ ಬರುತ್ತೆ. ಜೊತೆಗೆ ರೈತರ ಆದಾಯ ದ್ವಿಗುಣ ಆಗಬೇಕು ಅನ್ನೋ ಒಂದು ಏನೋ ಒಂದು ಕಾನ್ಸೆಪ್ಟ್ ಇದೆ, ಬಹುಶಃ ಅದು ಮುಂದಿನ ದಿನಗಳಲ್ಲಿ ನೆರವೇರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಎಂ ಕಿರಣ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಇಎ ಸುದರ್ಶನ. ಈಗ ಒಂದು ಪರಿಸರ ಗೀತೆ ಕೇಳೋಣ.

ಹೇ, ನೀನು ಶೋ ಸ್ಟಾಪರ್ ಆದ್ರೆ ಹೇಗಿರುತ್ತೆ? ನಿನ್ನ ಸ್ಟೈಲ್ ನಿಂದ ಎಲ್ರಿಗೂ ಸ್ವಲ್ಪ ತಲೆ ಗಿರ್ರನ್ನು ಹಾಗೆ ಮಾಡಿದ್ರೆ ಹೇಗೆ? ಯಾವುದೇ ಲಿಮಿಟ್ ಇಲ್ಲದೆ ತುಂಬಾ ಜೊತೆಗೆ ಎಂಜಾಯ್ ಮಾಡಿದ್ರೆ? ಈ ಸಮ್ಮರ್ ನಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ನಲ್ಲಿ ಎಲ್ಲಾ ತರ ಅಡ್ವೆಂಚರ್ ಗೆ ರೆಡಿಯಾಗಿ. ಇದರ ಜೊತೆ 31,500 ರೂಪಾಯಿ ಆಫರ್ ಕೂಡ ಇದೆ. ಹಾಗಾದ್ರೆ ಈ ವರ್ಷದ ಹೊಸ ಸ್ವಿಫ್ಟ್ ನಲ್ಲಿ ಲಿಮಿಟ್ ಲೆಸ್ ಆಗಿ ಎಂಜಾಯ್ ಮಾಡೋಕೆ ಬೇಗ ರೆಡಿಯಾಗಿ. ಈಗ ಒಂದು ಚಿತ್ರಗೀತೆ ಕೇಳೋಣ. ಹಕ್ಕಿಯ ಹಾಡಿ